ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನ ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ರಾಸುಗಳ ಬಂಜೆತನಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಬಿಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಿಸುತ್ತಾರೆ ಡಾಕ್ಟರ್ ವಿಜಿ ಬಾವಲತಿ ಅವರು. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳ್ತೀರಿ, ಹಾಗೂ ಪೇಟೆ ಧಾರಣೆ ಪ್ರಸಾರವಾಗುವುದು. ನಂತರ ಲಿಂಗಸ್ಕೂರು ತಾಲೂಕಿನ ಈಚನಾಳ್ ಗ್ರಾಮದ ಗದ್ದೆಪ್ಪ ಕರ್ನಾಳ್ ಹಾಗೂ ತಂಡದವರಿಂದ ತತ್ವ ಪದಗಳನ್ನು ಆಲಿಸುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ 500 ಹಸುಗಳಲ್ಲಿ ಬಂಜೆತನ ಮತ್ತು ಅದರ ನಿರ್ವಹಣೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ ಬಿಕೆ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ತಾರೆ. ನಮಸ್ಕಾರ ಡಾಕ್ಟರ್ ರಮೇಶ್ ಅವರೇ. ನಮಸ್ಕಾರ ಸರ್. ಇತ್ತೀಚೆಗೆ ಸಾಕಷ್ಟು ಹೈನುಗಾರಿಕೆಯಲ್ಲಿ ಜನ ಬರ್ತಾ ಇದ್ದಾರೆ, ಎಮ್ಮೆ ಇರಬಹುದು, ಆಕಳ ಇರಬಹುದು, ಖರೀದಿ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಅವು ಗರ್ಭಧಾರಣೆ ಆಗೋದಿಲ್ಲ, ಎಷ್ಟು ಮೇಯಿಸ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಆದ್ರೆ ಗರ್ಭಧಾರಣೆ ಆಗೋದಿಲ್ಲ. ಇದಕ್ಕೆ ಬಡ್ ಬಿದ್ದದ, ಬಂಜ್ ಬಿದ್ದದ, ಬಂಜೆತನ ಬಂದದ ಅಂತಕ್ಕಂತ ವಿಚಾರ ಅಲ್ಲಲ್ಲಿ ನಾವೆಲ್ಲ ಕೇಳ್ತಿರ್ತೇವೆ. ಏನಿದು ಬಂಜೆತನ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಯನ್ನು ಕೊಡಿ, ರಾಸುಗಳಲ್ಲಿ ಬಂಜೆತನದ ಬಗ್ಗೆ. ಹೌದಾ, ಇದು ಬಹಳ ಮುಖ್ಯವಾದಂತಹ ವಿಚಾರ, ಮತ್ತೆ ಹೈನುಗಾರಿಕೆ ಮಾಡ್ತಕ್ಕಂತ ಎಲ್ಲರೂ ತಿಳ್ಕೊಳ್ಬೇಕಾದಂತ ಬಹಳ ಪ್ರಮುಖ ವಿಚಾರ ಅಂತ ನಾನು ಭಾವಿಸ್ತೀನಿ. ಕಾರಣ ಹೈನುಗಾರಿಕೆಯಲ್ಲಿ ನಮಗೆ ಆದಾಯ ಅಂತ ರೈತನು ನೋಡಿದಾಗ 2 ಮುಖ್ಯ ಆದಾಯಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ ಹೈನುಗಾರಿಕೆಯಲ್ಲಿ. 1, ಹಾಲು ಉತ್ಪಾದನೆ. ಇನ್ನೊಂದು ಕರುಗಳು. ಕರುಗಳ ಬಗ್ಗೆ ನಾವು ಅನೇಕ ವೇಳೆ ಗಮನ ಹರಿಸಲ್ಲ, ಬಟ್ ಕರುಗಳು ಸಹ ಬಹಳ ಮುಖ್ಯ ಆದಾಯ ಮೂಲ ನಮಗೆ. ಈ ಎರಡೂ ಸಿಗಬೇಕಂದ್ರೆ ಹಸು ನಿಯಮಿತವಾಗಿ ಬೆದೆಗೆ ಬರಬೇಕು, ಹಸು ಅಥವಾ ಎಮ್ಮೆ ನಿಯಮಿತವಾಗಿ ಬೆದೆಗೆ ಬರಬೇಕು. ಬೆದೆಗೆ ಬಂದಾಗ ಅದನ್ನ ನಾವು ಕೃತಕ ಗರ್ಭಧಾರಣೆಗೆ ಒಳಪಡಿಸಿದ್ರೆ ಅಥವಾ ಇವನ್ನ ಹೋರಿಯನ್ನ ಅಥವಾ ನಾವು ಕೋಣಕ್ಕೆ ಬಿಟ್ಟಾಗ ಅದು ಸುಲಭವಾಗಿ ಗರ್ಭ ಧರಿಸಬೇಕು. ಯಾವಾಗ ಈ ರೀತಿ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡಿದ್ರು ಅಥವಾ ಸ್ವಾಭಾವಿಕವಾಗಿ ಅವುಗಳನ್ನ ಹೋರಿಗೆ ಕ್ರಾಸ್ ಮಾಡಿಸಿದ್ರು ಗರ್ಭ ಧರಿಸಲ್ವೋ, ಆ ಗರ್ಭಧಾರಣೆ ಅವಧಿ ತುಂಬಾ ದೀರ್ಘವಾಗುತ್ತೋ ಅಂತಹ ಹಸು ಅಥವಾ ಎಮ್ಮೆಗಳನ್ನ ನಾವು ಬಂಜೆತನ ಅವುಗಳಿಗೆ ಕಾಡ್ತಾ ಇದೆ ಅನ್ನೋದನ್ನ ನಾವು ಹೇಳ್ತೇವೆ. ಬಂಜೆತನ ಅಂದ್ರೆ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ಗರ್ಭಧಾರಣೆ ಆಗದೆ ಇರತಕ್ಕಂತಹ ಸಂದರ್ಭವನ್ನ ನಾವು ಬಂಜೆತನ ಅಂತ ಹೇಳ್ತೀವಿ. ಅಂದ್ರೆ ಫಲವಂತಿಕೆ ಆಗದೆ ಇರ್ತಕ್ಕಂಥದ್ದು, ಗರ್ಭ ಧರಿಸದೇ ಇರೋದಕ್ಕೆ ಬಂಜೆತನ ಅಂತ ಹೇಳ್ತೇವೆ. ಈ ಬಂಜೆತನ ಕೆಲವೊಮ್ಮೆ ತಾತ್ಕಾಲಿಕವಾಗಿರ್ತದೆ ನಾನಾ ಕಾರಣಗಳಿಗೋಸ್ಕರ, ಕೆಲವೊಮ್ಮೆ ಕಾಯಂ ಆಗುವ ಸಾಧ್ಯತೆಗಳು ಇರುತ್ತೆ. ಅದರ ಬಗ್ಗೆ ಸಹ ಹಾಗೇನಾದ್ರೂ ಇದ್ದಲ್ಲಿ ತಜ್ಞ ವೈದ್ಯರಿಂದ ಅದನ್ನ ಪರೀಕ್ಷೆ ಮಾಡಿ ಅದನ್ನ ದೃಢಪಡಿಸಿಕೊಳ್ತಕ್ಕಂಥದ್ದು ಸಹ ಹೈನುಗಾರರ ಜವಾಬ್ದಾರಿ. ಇಲ್ಲಾಂದ್ರೆ ತುಂಬಾ ಆರ್ಥಿಕ ನಷ್ಟವನ್ನ ಅವರು ಅನುಭವಿಸಬೇಕಾಗಿ ಬರುತ್ತೆ. ಈಗ ಸಾಮಾನ್ಯವಾಗಿ ಕರುಗಳು, ಆಕಳ ಕರುಗಳಿರ್ಬೋದು, ಎಮ್ಮೆ ಕರುಗಳು, ಎಷ್ಟು ವರ್ಷಕ್ಕೆ ಅವು ಗರ್ಭಧಾರಣೆಯನ್ನ ಮಾಡಿದ್ರೆ ಒಳ್ಳೇದಂತೀರಿ? ಇದು ಬಹಳ ಮುಖ್ಯವಾದ್ದು. ಈ ನಮ್ಮಲ್ಲಿ ಭಾರತದಲ್ಲೇನೆ ಯಾವುದೇ ಭಾಗಕ್ಕೆ ಹೋದ್ರು ಹೈನುಗಾರಿಕೆಯಲ್ಲಿ ಪ್ರತಿಯೊಬ್ಬ ರೈತನಿಗೂ ಆಗ್ಬೋದಂತ ಬಹಳ ದೊಡ್ಡ ತೊಂದರೆ ಅಂದ್ರೆ, ಅಥವಾ ರೈತ ಮಾಡ್ತಕ್ಕಂಥ ನಿರ್ವಹಣಾ ಪದ್ಧತಿಯಲ್ಲಿರ್ತಕ್ಕಂಥ ನ್ಯೂನ್ಯತೆ ಅಂದ್ರೆ, ಆಹಾರವನ್ನ ಮೇವು ಮತ್ತು ಆಹಾರವನ್ನ ಸರಿ ಪ್ರಮಾಣದಲ್ಲಿ ನೀಡದೇ ಇರೋದು. ಹಾಗಾಗೇನೆ ನಮ್ಮ ಭಾರತದಲ್ಲಿ ಎಲ್ಲಿ ರೈತ ಬಹಳ ಸರಳವಾಗಿ ಮನೆಯಲ್ಲಿರ್ತಕ್ಕಂಥ ಒಣ ಹುಲ್ಲು ಅಷ್ಟನ್ನೇ ಹಾಕಿ ಮೇಯಿಸ್ತಾ ಇರ್ತಾನೋ, ಬೆದೆಗೆ ಬರುವ ವಯಸ್ಸು ಅಂದ್ರೆ ಪ್ರೌಢಾವಸ್ಥೆಗೆ ಬರುವಂತ ವಯಸ್ಸು ಮುಂದೋಗ್ತದೆ ಅನೇಕ ವೇಳೆ. ಈ ಉದಾಹರಣೆಗೆ ನಾವು ಮಿಶ್ರತಳಿ ಹಸುಗಳನ್ನ ತಗೊಂಡಾಗ ಚೆನ್ನಾಗಿ ಪಾಲನೆ ಮಾಡಿದ್ರೆ, ಒಳ್ಳೆ ಹಸಿರುಮೇವನ್ನು ಕೊಟ್ಟು ಆಹಾರವನ್ನ ಚೆನ್ನಾಗಿ ಕೊಟ್ಟು ಪಾಲನೆ ಮಾಡಿದ್ರೆ ಕೇವಲ ಒಂದೂವರೆ ವರ್ಷಕ್ಕೇನೆ ಪ್ರೌಢಾವಸ್ಥೆಗೆ ಬರ್ತವೆ. ಪ್ರೌಢಾವಸ್ಥೆಗೆ ಬರೋದಲ್ದಲೇನೆ ಬಹಳ ಬೇಗ ಗರ್ಭವನ್ನು ಸಹ ಧರಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದ್ರೆ ಯಾವಾಗ ನಮ್ಗೆ ಆಹಾರ ಪೋಷಣೆ ಸರಿ ಇಲ್ವೋ, ಒಂದೂವರೆ ವರ್ಷಕ್ಕೆ ಬರಬೇಕಾದಂತ ಅನೇಕ ವೇಳೆ ಹಸುಗಳು ಅದು ಎರಡೂವರೆ ವರ್ಷಕ್ಕೆ ಹೋಗೋದನ್ನು ಸಹ ನಾವು ಗಮನಿಸ್ತೇವೆ. ಹಾಗಾಗಿ ಆಹಾರ ಪೋಷಣೆ ಅನ್ನೋದನ್ನೇ ಅವು ಯಾವಾಗ ಪ್ರೌಢಾವಸ್ಥೆಗೆ ಬರುತ್ತವೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಇದು ಎಮ್ಮೆ ಕರುಗಳಲ್ಲಿ ಮತ್ತು ಆಕಳು ಕರುಗಳಲ್ಲಿ ವಯಸ್ಸು ಒಂದೇ ಇರುತ್ತಂತೀರಾ? ಬೆದೆಗೆ ಬರ್ತಕ್ಕಂಥ ಬೇರೆ ಬೇರೆ ವಯಸ್ಸು. ಉದಾಹರಣೆಗೆ ಮಿಶ್ರತಳಿ ಹಸುಗಳಲ್ಲಾದ್ರೆ ಬೆದೆಗೆ ಅವುಗಳ ಮಿಶ್ರತಳಿಯನ್ನ ಹಸುಗಳನ್ನ ಮಾಡ್ಕೊಳ್ಳೋದು ಅಥವಾ ಎಮ್ಮೆಗಳನ್ನ ನಾವು ಗ್ರೇಡೆಡ್ ಬಫಲೋಸ್ ಜೊತೆಲಿ ಅಂದ್ರೆ ಸುಧಾರಿತ ತಳಿಗಳೊಂದಿಗೆ ನಾವು ಕ್ರಾಸ್ ಮಾಡ್ತಕ್ಕಂಥ ಉದ್ದೇಶನೂ ಅದೇನೆ. ಏನಪ್ಪಾ ಅಂತ ಹೇಳಿದ್ರೆ ಬಹಳ ಬೇಗ ಬೆದೆಗೆ ಬರ್ತಕ್ಕಂತಹ ಗುಣಗಳು ಅವುಗಳಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದ. ಮಿಶ್ರ ತಳಿಗಳಲ್ಲಾದ್ರೆ ಅಂದ್ರೆ HF ಜರ್ಸಿ ಕ್ರಾಸ್ ಗಳೇನಿದೆ ಆ ಹಸುಗಳಲ್ಲಿ ಒಂದೂವರೆ ವರ್ಷದೊಳಗೇನೆ ಬೆದೆಗೆ ಬರ್ತವೆ. ಆದ್ರೆ ನಮ್ಮ ನಾಟಿ ದನಗಳಲ್ಲಿ ಜವಾರಿ ತಳಿಗಳು ಅವುಗಳ ನಾವು ಪೋಷಣೆ ಚೆನ್ನಾಗಿದೆ ಅಂದ್ರೆ ಅವುಗಳು ಸಹ ಮೂರೂವರೆ ವರ್ಷಕ್ಕೆ ಬೆದೆಗೆ ಬರ್ತವೆ. ನೋಡಿ ಅಂತರ, ಒಂದೂವರೆ ವರ್ಷ ಮತ್ತೆ 3 ವರ್ಷ ಅಂತರ ಇದೆ. ಎಮ್ಮೆಗಳಲ್ಲೂ ಸಹ ಪೋಷಣೆ ಚೆನ್ನಾಗಿದ್ದ ಪಕ್ಷದಲ್ಲಿ 2.5-3 ವರ್ಷಕ್ಕೇನೆ ಬೆದೆಗೆ ಬರಬೇಕು. ಆದ್ರೆ ಸಾಮಾನ್ಯವಾಗಿ ನಾವು ಅದನ್ನ ನೋಡೋದಿಲ್ಲ. ಸಾಮಾನ್ಯವಾಗಿ ನಮ್ಮ 3.5-4-5 ವರ್ಷ ನಂತರ ಬೆದೆಗೆ ಬರೋದನ್ನ ನೋಡ್ತೀವಿ. ಅಂದ್ರೆ 5 ವರ್ಷಗಳ ಕಾಲ ಈ ಎಮ್ಮೆಗಳಲ್ಲಿ ಮತ್ತೆ ನಾಟು ಹಸುಗಳಲ್ಲಿ ಯಾವುದೇ ಆದಾಯ ಇಲ್ದಲೇನೆ ರೈತರು ಸಾಕ್ತಾ ಇರ್ತಾರೆ. ಅಂದ್ರೆ ನಾವು ಕರುವಿನ ಬೆಳವಣಿಗೆ ಅಂತ ಅಂತ ಇರ್ತದೆ. ಆ ಬೆಳವಣಿಗೆ ಹಂತದಲ್ಲಿ ನಾವು ಪೋಷಣೆಯನ್ನ ಚೆನ್ನಾಗಿ ಮಾಡಿದ್ರೆ, ಅವುಗಳಿಗೆ ಜಂತು ಆಗದ ಹಾಗೆ ಒಳ್ಳೆಯ ನಿರ್ವಹಣೆಯನ್ನ ಮಾಡಿಕೊಂಡ್ರೆ ಅವುಗಳು ಬೇಗ ಬೆಳವಣಿಗೆಯನ್ನು ಹೊಂದಿ ಬೆದೆಗೆ ಬರಲಿ, ಪ್ರೌಢಾವಸ್ಥೆಯನ್ನು ತಲುಪಲಿಕ್ಕೆ ಸಾಧ್ಯತೆ ಆಗುತ್ತೆ. ಸುಲಭವಾಗಿ ಹೇಳಬೇಕಂದ್ರೆ ಮಿಶ್ರತಳಿ ಹಸುಗಳಲ್ಲಿ 1.5 ವರ್ಷ, ನಮ್ಮ ನಾಟಿ ದನಗಳು ಮತ್ತೆ ಎಮ್ಮೆಗಳಲ್ಲಿ 2.5-3 ವರ್ಷದಲ್ಲಿ ಬೆದೆಗೆ ಬರಬೇಕು. ಅದು ನಮ್ಮ ಒಳ್ಳೆಯ ಆರೈಕೆಯಿಂದ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆಮೇಲೆ ಬೆದೆಗೆ ಬಂದ್ರೂ ಸಹ, ಪ್ರೌಢಾವಸ್ಥೆಗೆ ಬಂದ್ರೂ ಸಹ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಒಂದು ಬೆದೆಗೆ ಬಂದಂತಹ ಮಣಕ ಅಥವಾ ಪಡ್ಡೆ ಏನಿದೆ ಅದು ತಾಯಿ ಎಷ್ಟು ತೂಕ ಇರುತ್ತೋ ಆ ತೂಕದ 2 ಭಾಗ ಅಷ್ಟಾದ್ರೂ ತೂಕ ಪಡೆದಿರಬೇಕು. ತಾಯಿಯ ತೂಕದ ಮೂರರಲ್ಲಿ ಎರಡು ಭಾಗದಷ್ಟು ತೂಕ ಪಡೆದಿರಬೇಕು. ಮೂರರಲ್ಲಿ ಎರಡು ಭಾಗ ತೂಕ ಬಂದಿರಬೇಕು ತಾಯಿಗೆ. 300 ಕೆಜಿ ತಾಯಿ ತೂಕ ಇದೆ ಅಂದ್ರೆ ಕನಿಷ್ಠ 200 ಕೆಜಿ ತೂಕಕ್ಕೆ ಬಂದಿರಬೇಕು. ಹಾಗಿದ್ರೆ ಮಾತ್ರ ಅದರ ಗರ್ಭಕೋಶ ಮತ್ತೆ ಜನನಾಂಗಗಳೆಲ್ಲ ಬೆಳವಣಿಗೆ ಹೊಂದಿರ್ತವೆ, ಅವಾಗ ಸುಲಭವಾಗಿ ಗರ್ಭ ಧರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಅದಾಗದೇ ಇದ್ರೂ ನಾವು ತಕ್ಷಣಕ್ಕೆ ಅದು ಬೆದೆಗೆ ಬಂತು ಅಂತ ಹೇಳಿ ಗರ್ಭಧಾರಣೆಯನ್ನ ಮಾಡಿಸಿದ ಪಕ್ಷದಲ್ಲಿ ಅದೇ ಮುಂದೆ ಈ ಬಂಜೆತನಕ್ಕೆ ಕಾರಣ ಆಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಮೊದಲ ಸರಿ ಬೆದೆಗೆ ಬಂದಾಗ ತಜ್ಞ ಪಶುವೈದ್ಯರಿಂದ ಪರೀಕ್ಷೆ ಮಾಡಿ ಅದರ ಗರ್ಭಕೋಶ ಮತ್ತೆ ಅದರಲ್ಲಿರ್ತಕ್ಕಂಥ ಅಂಡಾಶಯಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಎಲ್ಲ ತಿಳ್ಕೊಂಡೇನೆ ಮುಂದುವರಿತಕ್ಕಂಥದ್ದು ಸಹ ಬಹಳ ಮುಖ್ಯ. ಈಗ ಒಬ್ಬ ರೈತ ಮನೆಯಲ್ಲಿ ಎಮ್ಮೆ ಕರು ಆಕಳ ಕರು ಇರ್ತವೆ, 3 ವರ್ಷ ಆದರೂ ಬೆದಿಗೆ ಬರೋದಿಲ್ಲ ಅವು. ಆ ಸಂದರ್ಭದಲ್ಲಿ ಒಂದ ಸಿಚುವೇಶನ್ ದಲ್ಲಿ ಆತ ಬೆದಿಗೆ ಬರದೇ ಹೋದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು? ಇದು ಬಹಳ ಒಳ್ಳೆ ಪ್ರಶ್ನೆ. ಇದು ಪ್ರತಿಯೊಬ್ಬ ರೈತರಿಗೂ ಇಲ್ಲಿ ಗಮನ ಹರಿಸಬೇಕಾದಂತ ವಿಷಯ ಇದೆ. ಒಂದು ಹೇಗೆ ಅಂತ ಹೇಳಿದ್ರೆ ನಾನು ಮತ್ತೆ ಪೋಷಣೆಗೇನೆ ಮತ್ತೆ ಇಲ್ಲಿ ಬರಬೇಕಾಗುತ್ತೆ. ನಾವು ರಿಪ್ರೊಡಕ್ಷನ್ ರಿಪ್ರೊಡಕ್ಷನ್ ಇಸ್ ಎ ಲಕ್ಸುರಿ ಅಂತ ಹೇಳ್ತೀವಿ. ಅಂದ್ರೆ ಏನಂದ್ರೆ ನಮ್ಮ ದೇಹಕ್ಕೆ ನಾವು ಒಂದಿಷ್ಟು ಆಹಾರವನ್ನ ಕೊಡ್ತೇವೆ. ಆ ಆಹಾರ ಯಾವ ಹೇಗೆ ಉಪಯೋಗ ಆಗುತ್ತೆ ಅಂದ್ರೆ ದೇಹ ಅದನ್ನ ತನ್ನ ದಿನನಿತ್ಯದ ಕಾರ್ಯಗಳಿಗೆ ಅದನ್ನು ಬಳಸಿಕೊಳ್ಳುತ್ತೆ. ಕೋಶಗಳು ಕೆಲಸ ಮಾಡ್ತಾ ಇರುತ್ತೆ, ಬೇರೆ ಬೇರೆ ಅನೇಕ ಕ್ರಿಯೆಗಳು ದೇಹದಲ್ಲಿ ನಡೀತಾ ಇರುತ್ತೆ. ಜೀರ್ಣ ಆಗೋದಿರ್ಬೋದು, ಉಸಿರಾಟಕ್ಕಿರ್ಬೋದು, ಇದಕ್ಕೆ ಬಳಸ್ಕೊಳ್ಳುತ್ತೆ. ಯಾವಾಗ ನಾವು ಕೊಡ್ತಕ್ಕಂತಹ ಆಹಾರ ಮತ್ತು ಪೋಷಕಾಂಶಗಳು ಈ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನ ಮೀರಿ ಇರುತ್ತೋ ಅಂದ್ರೆ ಎಕ್ಸ್ಟ್ರಾ ಇರುತ್ತೋ, ಎಕ್ಸ್ಟ್ರಾ ಅಂದ್ರೆ ಲಕ್ಸುರಿ ಅನ್ಸುತ್ತೋ, ಆವಾಗ ಈ ನಮ್ಮ ಗರ್ಭಧಾರಣೆ ಜನನಾಂಗಗಳು ಬೆಳವಣಿಗೆ ಶುರುವಾಗುತ್ತೆ. ಹಾಗಾಗಿ ಆಹಾರ ಪೋಷಣೆಯನ್ನ ನಾವು ಒಳ್ಳೆ ಮಟ್ಟದಲ್ಲಿ ಮಾಡಿದ್ರೆ ಅವು ಬೇಗ ಬೆದೆಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಹಾಗೇನೆ ಈ ಜಂತುನಾಶಕಗಳನ್ನ ನಿಯಮಿತವಾಗಿ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ದನಗಳನ್ನೆಲ್ಲ ನಾವು ಹೊರಗೆ ಬಿಟ್ಟು ಮೇಯಿಸ್ತೇವೆ, ಹಾಗಾಗಿ ಸಾಮಾನ್ಯವಾಗಿ ಜಂತಿನ ಬಾಧೆ ಇರ್ತದೆ. ಕರುಗಳಲ್ಲಂತೂ ನಾವು ಹುಟ್ಟಿದ ಮೊದಲನೇ ವಾರನೇ ಜಂತುನಾಶಕ ಹಾಕೊಳ್ಳಿ ಅಂತೀವಿ. ಆನಂತರ ಪ್ರತಿ ತಿಂಗಳು ಮೊದಲನೇ ತಿಂಗಳು, ಎರಡನೇ ತಿಂಗಳು, ಮೂರನೇ ತಿಂಗಳು ಜಂತುನಾಶಕವನ್ನು ಹಾಕೋಬೇಕು. ಆಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಜಂತುನಾಶಕ ಹಾಕೊಳ್ಳಿ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯ. ಜಂತುಗಳು ಹೊಟ್ಟೆಲ್ ಇದಾವೆ ಅಂದ್ರೆ ಹೊಟ್ಟೆಲ್ ಇನ್ನೊಂದು ಹೊಟ್ಟೆ ಇದ್ದಾಗೆ, ಅಂದ್ರೆ ಅವುಗಳು ತಿಂತಕ್ಕಂತ ಆಹಾರ ಜಂತುಗಳು ತಾವು ಬಳಸ್ಕೊಂಡು ಅವು ಬೆಳೀತಾ ಇರ್ತವೆ, ಕರುವಿನ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಆಹಾರ ಮತ್ತು ಈ ರೀತಿಯ ನಿರ್ವಹಣೆಗಳಿಂದ ನಾವು ಬಹಳ ಬೇಗ ಬೆದೆಗೆ ಬರೋದ್ರ ಕಡೆ ಗಮನ ಹರಿಸಬಹುದು. ಅಂದ್ರೆ ಈಗ ರೈತರು ಬೆದೆಗೆ ಬರದೆ ಹೋದಲ್ಲಿ ಫಸ್ಟ್ ಮಾಡಬೇಕಾಗಿರ್ತಕ್ಕಂತ ಅವ್ರ ಕೆಲಸ 3 ವರ್ಷ, ನೀವು ಹೇಳಿದಾಗೆ 3 ವರ್ಷ ಆಗಿದೆ ಬೆದೆಗೆ ಬಂದಿಲ್ಲ. ಮೊದಲು ಮಾಡಬೇಕಾದಂತಹ ಕೆಲಸ ವೈದ್ಯರಿಂದ ಪರೀಕ್ಷೆ ಮಾಡಿ ಅವುಗಳ ಗರ್ಭಕೋಶ ಬೆಳವಣಿಗೆ ಆಗಿದೆಯಾ ಹೇಗೆ ನೋಡ್ಬೇಕು. ಗರ್ಭಕೋಶ ಸರಿಯಾಗಿ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಗರ್ಭಕೋಶದ ಜೊತೆಯಲ್ಲೇ, ಗರ್ಭಕೋಶ ಅಂದ್ರೆ ನನ್ನ ಜನನಾಂಗ ಎಲ್ಲ ಸಂಪೂರ್ಣ ಪಟ್ಟ ಹಾಗೆ, ಯೋನಿ ಇರ್ಬೋದು, ಗರ್ಭಕಂಠ, ಕೋಶ, ಬೇರೆ ಬೇರೆ ಭಾಗಗಳಿರುತ್ತೆ. ಹಾಗೆ ಗರ್ಭ ಈ ಕೋಶದ ಜೊತೆಯಲ್ಲಿ 2 ಅಂಡಾಶಯಗಳಿರುತ್ತೆ. ಗರ್ಭಕೋಶದ ಎಡಭಾಗ ಮತ್ತು ಬಲಭಾಗದಲ್ಲಿ 2 ಅಂಡಾಶಯಗಳಿರುತ್ತೆ. ಈ ಅಂಡಾಶಯದಲ್ಲೇನೆ ಅಂಡಾಣುಗಳು ಉತ್ಪತ್ತಿ ಆಗೋದು. ಈ ಅಂಡಾಶಯಗಳು ಹೇಗೆ ಕಾರ್ಯನಿರ್ವಹಿಸ್ತಾ ಇದಾವೆ ಅನ್ನೋದು ಮುಖ್ಯ. ಕೆಲವೊಮ್ಮೆ ಜನನಾಂಗದ ಬೇರೆ ಬೇರೆ ಭಾಗಗಳು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿರ್ತವೆ, ಆದ್ರೆ ಅಂಡಾಶಯಗಳು ಕೆಲವು ಆಹಾರದ ಕೊರತೆಗಳಿಂದನೆ ಸರಿಯಾದ ಬೆಳವಣಿಗೆ ಇರೋದಿಲ್ಲ. ಅವುಗಳು ಸರಿ ಇದೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಬೇಕು. ಆದ್ರೆ ಇದೇನು ಹೇಳ್ತಿದಿರಲ್ಲ, ಇದು ಬಹಳ ಮುಖ್ಯ ಪ್ರಶ್ನೆ. ಇದು ಒಂಥರ ತಾತ್ಕಾಲಿಕ ಬಂಜೆತನ, ಸಾಮಾನ್ಯವಾಗಿ ಪೋಷಕಾಂಶಗಳ ಕೊರತೆಯಿಂದ ಆಗೋದು. ಇಲ್ಲಿ ಬಂದಾಗಲೇ ಹೇಳ್ಬಿಡ್ತೀನಿ, ಬಹಳ ಮುಖ್ಯವಾಗಿ ಈ ಫಾಸ್ಫರಸ್ ಅಂದ್ರೆ ರಂಜಕದ ಕೊರತೆ ಮತ್ತೆ ಜೀವಸತ್ವ ಇ, ವಿಟಮಿನ್ ಇ ಮತ್ತು ವಿಟಮಿನ್ ಎ ಕೊರತೆ ಈ ಅಂಡಾಶಯಗಳು ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ಕಾರಣ. ಈ ಖನಿಜಗಳು ಮತ್ತು ಜೀವಸತ್ವಗಳ ಕೊರತೆ ಸಾಮಾನ್ಯವಾಗಿ ನಮ್ಮ ಜಾನುವಾರುಗಳಲ್ಲಿ ನಾವು ನೋಡ್ತೀವಿ ನಮ್ಮ ಸಾಕಾಣಿಕೆ ಪದ್ಧತಿಯಲ್ಲಿ. ಕಾರಣ, ನಾವು ಹಸಿರು ಹುಲ್ಲನ್ನು ಹೆಚ್ಚೆಚ್ಚುವಾಗ ಕೊಡಲ್ಲ, ಒಣವಲ್ಲಿನ ಮೇಲೆನೆ ಅದನ್ನ ನಿರ್ವಹಣೆ ಮಾಡ್ತಾ ಇರ್ತೀವಿ. ಹಾಗೇನೆ ಪೂರಕವಾಗಿ ಯಾವುದೇ ಖನಿಜ ಮಿಶ್ರಣಗಳನ್ನು ನಾವು ಆಹಾರದಲ್ಲಿ ಅನೇಕ ವೇಳೆ ಕೊಡ್ತಾ ಇರಲ್ಲ. ಆ ದೃಷ್ಟಿಯಿಂದ ಈ ಸಮಸ್ಯೆಗಳಾಗೋದ್ರಿಂದ ತಕ್ಷಣಕ್ಕೆ ಸಾಮಾನ್ಯವಾಗಿ ಡಾಕ್ಟರ್ ಮಾಡತಕ್ಕಂಥದ್ದು ಆ ರೀತಿಯ ಸಂದರ್ಭಗಳಲ್ಲಿ ಒಂದು ಖನಿಜ ಮಿಶ್ರಣವನ್ನ ನಿಯಮಿತವಾಗಿ ಕೊಡ್ಲಿಕ್ಕೆ ಹೇಳ್ತಾರೆ. ಗರ್ಭಕೋಶ ಏನಾದರೂ ಬೆಳವಣಿಗೆ ಹೊಂದಿಲ್ಲದೆ ಇದ್ರೆ ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ ನೀಡಲಿಕ್ಕೆ ಬೇಕಾದಂತಹ ಆಹಾರವನ್ನ ಮಾಡ್ತಾರೆ, ಕೊಡ್ಲಿಕ್ಕೆ ಹೇಳ್ತಾರೆ. ಹಾಗೇನೆ ಜಂತುನಾಶಕವನ್ನು ಕುಟ್ಸ್ಕೊಳ್ಳೋದು ಮತ್ತೆ ಖನಿಜ ಮಿಶ್ರಣಗಳನ್ನು ಕೊಡೋದು, ಇವು ಮೂರನ್ನ ಮಾಡಿದ್ರೆ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ 60-70% ದನಗಳು ಈ ಒಂದು ಕೊರತೆಯಿಂದನೇ ಬೆದೆಗೆ ಬರ್ತಾ ಇರಲ್ಲ. ಅವುಗಳನ್ನ ಸುಲಭವಾಗಿ ಸರಿಪಡಿಸಬಹುದು. ಹಾಗಾಗಿ ನಾವು ಮೊದಲು ಮಾಡಬೇಕಾದಂತಹ ಕೆಲಸ ಅಂದ್ರೆ, ರೈತರು ವಯಸ್ಸಾಗಿದೆ, ಬೆಳವಣಿಗೆನೂ ಚೆನ್ನಾಗಿದೆ, ಬೆದೆಗೆ ಬರ್ತಿಲ್ಲ ಅಂದ್ರೆ ತಕ್ಷಣ ಒಬ್ಬ ತಜ್ಞ ಪಶುವೈದ್ಯರಿಂದ ಪರೀಕ್ಷೆ ಮಾಡಿ ಬೇಕಾಗಿರ್ತಕ್ಕಂತಹ ಈ ಸಾಮಾನ್ಯ ಚಿಕಿತ್ಸೆಗಳನ್ನ ಕೈಗೊಂಡ್ರೇನೆ ಅವು ತಕ್ಷಣ ಬೆದೆಗೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ಮುಖ್ಯವಾಗಿ ಕರುಗಳ ಪಾಲನೆ ಪೋಷಣೆ ಅಂದ್ರೆ 3 ವರ್ಷದೊಳಗಾಗಿ ಅವು ಒಳ್ಳೆ ರೀತಿಯಿಂದ ಗರ್ಭಧಾರಣೆ ಮಾಡಬೇಕು ಅಂತಂದ್ರೆ ಅವರು ದಿನನಿತ್ಯವಾಗಿ ಯಾವ ರೀತಿ ಅವಕ್ಕೆ ಪೋಷಣೆ ಮಾಡ್ಬೇಕಂತೀರಿ? ಮನೆಯಲ್ಲಿ ಮಗು ಬೆಳೆಸ್ತ ಹಾಗೆ ಮಗುವಿನ ಪಾಲನೆ ತರಾನೇ ಕರುಗಳ ಪಾಲನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹುಟ್ಟಿದ ಮಗುವಿಗೆ ತಾಯಿಯ ಗಿಣ್ಣದ ಹಾಲನ್ನು ಕುಡಿಸೋದ್ರಿಂದ ಶುರುವಾಗುತ್ತೆ. ಇದು ಗಿಣ್ಣದ ಹಾಲು ಕರುವಿನ ಇಡೀ ಬೆಳವಣಿಗೆಯನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಅಂತ ನಾವು ಅನೇಕಲ್ಲಿ ಹೇಳ್ತೀವಿ. ಕಾರಣ ಅದರಲ್ಲೊಂದು ಗ್ರೋತ್ ಹಾರ್ಮೋನ್ ಅಂತ ಇರ್ತದೆ ಗಿಣ್ಣದ ಹಾಲಿನಲ್ಲಿ. ಅದು ಆ ಹುಟ್ಟಿದ ದಿನಾನೇ ಆ ಕರುವಿಗೆ ಸಿಕ್ಕಾಗ ಅದು ಬೆಳವಣಿಗೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಒಂದು ಜೊತೆಯಲ್ಲಿ ಕರುವಿಗೆ ಹಾಲು ಎಷ್ಟು ಕುಡಿಸೋದು ಅನ್ನೋದು ಅನೇಕ ವೇಳೆ ಇದಾಗಲ್ಲ ನಮ್ಮ ಹೈನುಗಾರಿಕೆಯಲ್ಲಿ. ಯಾವಾಗ್ಲೂ ಹೈನುಗಾರ ಏನ್ ಮಾಡ್ತಾ ಇರ್ತಾನೆ, ಹಾಲು ಇವತ್ತು ನಾನು ಡೈರಿಗೆ ಹಾಕ್ತಾ ಇದ್ದೀನಿ ಅಂದ್ರೆ ಇವತ್ತು ಎಷ್ಟು ಹಾಲನ್ನ ಹಾಕ್ತೀನಿ, ಅಲ್ಲಿ ನನಗೆ ಎಷ್ಟು ಹಣ ಸಿಗ್ಬೋದು ಅನ್ನೋದ್ರ ಕಡೆ ಯೋಚನೆ ಮಾಡ್ತಾ ಇರ್ತಾರೆ. ಕರುವಿಗೆನೆ ಎಷ್ಟು ಹಾಲು ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾವಾಗ್ಲೂ ಕರುವಿನ ದೇಹ ತೂಕದ 10% ನಾವು ಹಾಲು ಕೊಡ್ಬೇಕಾಗುತ್ತೆ. ಉದಾಹರಣೆಗೆ ಒಂದು 30 kg ತೂಕ ಇದೆ ಒಂದು ಕರು, ಹುಟ್ಟಿದ ಕರು ಅಂತ ಹೇಳಿದ್ರೆ ದಿನನಿತ್ಯ ಅದಕ್ಕೆ 3 liter ಹಾಲಿನ ಅವಶ್ಯಕತೆ ಇರುತ್ತೆ. 3 liter ಹಾಲು? ಹೌದು. ಇದು ನೋಡಿ, ಇದು ನಾವು 3 liter ಅಂತ ಹೆಚ್ಚು ಅನ್ಸುತ್ತೆ, ಯಾಕೆಂದ್ರೆ ಈಗ ನಾಟಿ ದನಗಳಲ್ಲಿ ಸಿಗೋದೇ 2-3 liter ಸಿಗ್ತಾ ಇರ್ಬೋದು, ಅವಾಗ ಕಷ್ಟ ಆಗ್ತದೆ. ಆದ್ರೆ ಮಿಶ್ರತಳಿ ಹಸುಗಳು ಅಥವಾ ಒಳ್ಳೆ ಉತ್ತಮ ಗುಣಮಟ್ಟದ ಎಮ್ಮೆಗಳಿಗೆ ಬಂದಾಗ ಸುಲಭವಾಗಿ 3 liter ನಾವು ಕೊಡಬಹುದು. ಅವು ಬೆಳವಣಿಗೆ ಆಧಾರದ ಮೇಲೆ ಕನಿಷ್ಠ ಅವುಗಳು 2-3 ತಿಂಗಳು ಕೂಡ ತುಂಬಾವರೆಗೂ ಅವ ದೇಹ ತೂಕದ 10% ಹಾಲನ್ನು ಕೊಡೋದು ಬಹಳ ಮುಖ್ಯ. ಹಾಗಾಗಿ ನಾವ್ ಏನ್ ಹೇಳ್ತೀವಿ ರೈತರಿಗೆ, ನಾ ಕೆಚ್ಚಲಿನ 4 ಭಾಗ ಹಾಲು ಬರ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ಭಾಗದಲ್ಲೂ ಎಷ್ಟು ಹಾಲು ಬರುತ್ತೆ ಅಂತ ರೈತ ಗುರುತು ಮಾಡ್ಕೋಬೇಕು. ಅದು ಯಾವಾಗ್ಲೂ ಹೇಗಾಗುತ್ತೆ, ಕೆಚ್ಚಲಲ್ಲಿ ಮುಂದಿನ ಭಾಗದಲ್ಲಿ 40% ಹಾಲು ಬರುತ್ತೆ, ಹಿಂದಿನ ಭಾಗದಲ್ಲಿ 60% ಹಾಲು ಬರುತ್ತೆ ಅಂತ ಹೇಳ್ತೀವಿ ನಾವು, 60% ಅಂದ್ರೆ 10 liter ಹಾಲು ಕೊಡ್ತಾ ಇದೆ ಒಂದು ಹಸು ಅಥವಾ ಎಮ್ಮೆ ಅಂದ್ರೆ, ಮುಂಭಾಗದಲ್ಲಿ 4 liter, ಹಿಂಭಾಗದಿಂದ 6 liter ಸಿಗುತ್ತೆ. ಹಿಂಭಾಗದ ಕೆಚ್ಚಲಿನ ಭಾಗಗಳಲ್ಲಿ ಅಂದ್ರೆ ಮುಂಭಾಗದ 1 ಭಾಗದಲ್ಲಿ 2 liter ಸಿಗುತ್ತೆ, ಹಿಂಭಾಗದ 1 ಭಾಗದಲ್ಲಿ 3 liter. ಇದನ್ನ ಗೊತ್ತು ಮಾಡ್ಕೋಬೇಕು. ಈಗ ಒಂದು ಹಸುವಿಗೆ 40 kg ತೂಕ ಇದೆ, ಒಂದು ಮಿಶ್ರತಳಿ ಹಸು ಒಳ್ಳೆ ತೂಕ ಇದೆ, 40 kg ತೂಕ ಇದೆ, 4 liter ಕರು, ಕರು ಹುಟ್ಟದಂತ ಕರು 40 kg ತೂಕ ಇದೆ, ಅದು ದಿನನಿತ್ಯ 4 liter ಹಾಲನ್ನ ನಾವು ಕೊಡಬೇಕು ಅಂದಾಗ ಬೆಳಿಗ್ಗೆ ಮತ್ತು ಸಂಜೆ 1 ಭಾಗದ ಮುಂಭಾಗದ ಕೆಚ್ಚಲಿನ ಸಂಪೂರ್ಣ ಹಾಲನ್ನ ಕರುವಿ ಕುಡಿಕೊಡ್ಬೇಕು. ಇದು ಬಹಳ ಮುಖ್ಯ. ಆಕ್ಚುಲಿ ನಾವು ರೈತರು ಸಾಮಾನ್ಯ ಏನ್ ಮಾಡ್ತಾರೆ, ಹಾಲು ಇಳಿಸ್ಲಿ ಅಂತ ಹೇಳಿ ಕರುಗಳನ್ನ ಫಸ್ಟ್ ಮೊಲೆ ಚೀಪ್ಲಿಕ್ಕೆ ಬಿಡ್ತಾರೆ. ಆನಂತರ ತಕ್ಷಣ ಎಳ್ಕೊತಾರೆ, ಹಾಲನ್ನ ನಿಂತ್ಕೋತಾರೆ, ಕೊನೆಗೆ ನಾವು ತುಂಬಾ ಕರುಗ್ ಬಿಟ್ಟಿದೀವಿ ಅಂತ ಹೇಳಿ ಕೊಡ್ತಾರೆ. ಎಷ್ಟು ಪ್ರಮಾಣ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿರಲ್ಲ. ಸಾಮಾನ್ಯವಾಗಿ ಕರುಗೆ ಬೇಕಿರುವ ಪ್ರಮಾಣ ಅದರಲ್ಲಿ ಇರೋದಿಲ್ಲ. ಹಾಗಾಗಿ ಕರು ಬೆಳವಣಿಗೆಯಿಂದ ವಂಚಿತ ಆಗುತ್ತೆ ಅನ್ನೋದು ಒಂದು. ಇದರಲ್ಲಿ ಆಕ್ಚುಲಿ ರೈತರಿಗೆ ಒಂದು ಹಾನಿನೂ ಇದೆ ಅವ್ರ ಆರ್ಥಿಕವಾಗಿ. ಏನಂತ ಹೇಳಿದ್ರೆ, ಹಾಲು ಕೆಚ್ಚಲಲ್ಲಿ ಇದ್ದಾಗ ಒಂದು ಬಾಟ್ಲಲ್ಲಿ ಇದ್ದ ಹಾಗೆ ಹಾಲು, ಆ ಹಾಲಿನಲ್ಲಿ ಇರ್ತಕ್ಕಂತ ಕೊಬ್ಬಿನ ಕಣಗಳೆಲ್ಲ ಮೇಲ್ಭಾಗದಲ್ಲಿ ತೇಲ್ತಾ ಇರ್ತವೆ. ಯಾವಾಗ ಮೊದಲು ಹಾಲನ್ನ ಸ್ವಲ್ಪ ಕುಡಿಲಿಕ್ ಬಿಡ್ತಾರೆ, ಕರುನ ಹೇಳ್ಕೋತಾರೆ, ಹಾಲನ್ನ ಹಿಂಡ್ತಾರೆ, ಕೊನೆ ಹಾಲನ್ನ ಬಿಡ್ತಾರಲ್ಲ, ಹೆಚ್ಚಿನ ಪ್ರಮಾಣದ ಕೊಬ್ಬಿನ ಕಣಗಳು ಕರುವಿಗೆ ಹೋಗ್ತದೆ. ಅಂದ್ರೆ ಕೊನೆ ಹಾಲಿನಲ್ಲಿ ಕೊಬ್ಬು ಜಾಸ್ತಿ ಇರ್ತದೆ. ಆಕ್ಚುಲಿ 60-70% ಕೊಬ್ಬು ಮೇಲೆ ತೇಲ್ತಾ ಇರ್ತದೆ, ಅದು ಕರುವಿಗೆ ಹೋಗ್ಬಿಡ್ತದೆ, 4 ಮೊಲೆಯಲ್ಲಿ ಇರೋದು ಬಟ್ಟಲಿಗೆ ಬರಲ್ಲ. ಇವರು ನಮ್ಮ ಹಾಲಲ್ಲಿ ಕೊಬ್ಬಿನ ಅಂಶ ಕಮ್ಮಿ ಇದೆ ಅಂತ. ಅದರ ಬದಲಾಗಿ ಒಂದು ಕೆಚ್ಚಲಿನ ಅಷ್ಟೇ ಸಂಪೂರ್ಣವಾಗಿ ಕರುಗಿ ಬಿಟ್ರೆ ಇನ್ನು 3 ಕೆಚ್ಚಲಿನ ಭಾಗದ 3 ಭಾಗಗಳಿಂದ ಸಂಪೂರ್ಣ ಹಾಲು ಮತ್ತು ಕೊಬ್ಬು ಇವರಿ ಸಿಗುತ್ತೆ. ಇದು ರೈತನಿಗೂ ಅನುಕೂಲ, ಕರುವಿನ ಬೆಳವಣಿಗೆಯ ದೃಷ್ಟಿಯಿಂದ ಅದರ ತೂಕಕ್ಕೆ ಅನುಗುಣವಾಗಿ ಹಾಲನ್ನು ಕೊಡ್ಲಿಕ್ಕೂ ಅನುಕೂಲ. ಇದನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ರೈತರು. ಹಾಗೇನೆ ಕೆಚ್ಚಲು ಬಾವು ಈ ತರದ ಸಮಸ್ಯೆಗಳನ್ನು ಇದರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಈಗ ಮಾಡದೇ ಇದ್ರೆ ಹಾಲನ್ನ ಸಂಪೂರ್ಣ ಹಿಂಡ್ಕೊಂಡು ಒಂದು ಬಟ್ಟಲ್ನಲ್ಲಿ ಕರುವಿಗೆ ಹಾಲನ್ನ ಕೊಡ್ಲಿಕ್ಕೆ ಕೊಡೋದು ಬಹಳ ಮುಖ್ಯ. ಇದನ್ನ ನಾವು ಆಧುನಿಕ ಹೈನುಗಾರಿಕೆ ಪದ್ಧತಿಯಲ್ಲಿ ಇದನ್ನ ಹೇಳ್ತೀವಿ ನಾವು, ಎಷ್ಟು ಕುಡಿತಾ ಇದೆ ಗೊತ್ತಾಗುತ್ತೆ, ಮತ್ತೆ ಕೆಚ್ಚಲಿಗೆ ಅದು ಹಾನಿ ಮಾಡಲ್ಲ. ಆಮೇಲೆ ಕರು ಒಂದ್ ವೇಳೆ ಏನಾದ್ರೂ ಕಾರಣಗಳಿಂದ ತೀರೋದ್ರು ಹಸು ಅಥವಾ ಎಮ್ಮೆಗಳು ಹಾಲು ಕೊಡೋದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ ಸಹ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೀಗೆ ಮಣಕಗಳಾದ ನಂತರ ಕರು ಬೆಳವಣಿಗೆ ಆಯ್ತು, ಒಂದು ಹಂತದ 3 ತಿಂಗಳಾದ್ಮೇಲೆ ನಾವು ಹಾಲು ಕೊಡೋದನ್ನ ನಿಲ್ಲಿಸ್ತೇವೆ. ಆಗ ಪೂರಕವಾಗಿ ಅವುಗಳಿಗೆ ಹಿಂಡಿ ಮಿಶ್ರಣ ಕೊಡೋದು, ಒಳ್ಳೆ ಮೇವನ್ ಕೊಡೋದು, ನಿಯಮಿತವಾಗಿ ಅವುಗಳಿಗೆ ಜಂತುನಾಶಕಗಳನ್ನು ಹಾಕೋದು ಮುಖ್ಯ. ಹಾಗೇನೆ ಮಣಕ ನಾವೇನ್ ಮಾಡ್ತೀವಿ, ರೈತರು ಸಾಮಾನ್ಯವಾಗಿ ಬೆದೆಗೆ ಬಂದು ಗರ್ಭಧರಿಸದವರೆಗೂ ಪಡ್ಡೆ ಹಸುಗಳ ಬಗ್ಗೆ, ಮಣಕಗಳ ಬಗ್ಗೆ ಚಿಂತನೆ ಮಾಡಲ್ಲ. ಅವುಗಳ ಅಲ್ಲಿ ಆರೋಗ್ಯವಾಗಿದ್ರೆ ಬೇಗ ಅವುಗಳ ಗರ್ಭಕೋಶ ಅಥವಾ ಜನನಾಂಗ ಬೆಳೆಯುತ್ತೆ, ಅಂಡಾಶಯಗಳು ಚುರುಕಾಗ್ತವೆ, ಬೆದೆಗೆ ಬೇಗ ಬರ್ತವೆ ಅನ್ನೋದನ್ನ ಗಮನಿಸಬೇಕು. ಆ ದೃಷ್ಟಿಯಿಂದ ಮಣಕಗಳಿಗೂ ಸಹ ನಾವು ಸಮತೋಲನ ಆಹಾರ ಹಿಂಡಿ ಮಿಶ್ರಣದ ರೂಪದಲ್ಲಿ ಕೊಡೋದು ಬಹಳ ಮುಖ್ಯ. ಅದು ದೇಹ ನಾವು ಯಾವಾಗ್ಲೂ ಹೇಳ್ತೀವಿ ಬಾಡಿ ಮೈಂಟೆನೆನ್ಸ್ಗೆ ಅಂತ, ಅಂದ್ರೆ ದೇಹದ ಒಂದು ಕಾರ್ಯನಿರ್ವಹಣೆಗೋಸ್ಕರನೇ ಒಂದಿಷ್ಟು ಸಮತೋಲನ ಆಹಾರ ಬೇಕು ಅಂತ. ಅದು ಕೆಲಸ ಮಾಡ್ಲಿ ಬಿಡ್ಲಿ, ಎತ್ತುಗಳಿಗೆ ಇರ್ಲಿ ಮಣಕಗಳಿಗೆ ಇರ್ಲಿ, ದೇಹದ ಒಂದು ಮೈಂಟೆನೆನ್ಸ್ಗೆ, ಬಾಡಿ ಮೈಂಟೆನೆನ್ಸ್ಗೆ ಅಂತ 1 ಕೆಜಿ ಅಷ್ಟು ಹಿಂಡಿ ಮಿಶ್ರಣವನ್ನು ಕೊಡಬೇಕು. ದಿನನಿತ್ಯದ ನಿರ್ವಹಣೆಗೆ ಬೇಕು. ಹಾಗಿದ್ರೆ ನಾನು ಮತ್ತೆ ಅದನ್ನೇ ಬರ್ತೀನಿ, ರಿಪ್ರೊಡಕ್ಷನ್ ಇಸ್ ಅ ಲಕ್ಸುರಿ. ಸೊ ಹಾಗಾಗಿ ನೀವು ಹೆಚ್ಚು ಕೊಟ್ಟಾಗ ನಿಮ್ ಬಹಳ ಬೇಗ ಬೆದೆಗೆ ಬರುತ್ತೆ ಅನ್ನೋದನ್ನ ಗಮನಿಸ್ಬೇಕು. ನಾವು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಅದು ನಮ್ಮಲ್ಲಿರ್ತಕ್ಕಂಥ ಎಮ್ಮೆಗಳು 4-5 ವರ್ಷ ಆದ್ರೂ ಬೆದೆಗೆ ಬಂದಿರಲ್ಲ. ನಮ್ಮದೇ ಎಮ್ಮೆಗಳು ಪಾಶ್ಚಿಮಾತ್ಯ ದೇಶಗಳಲ್ಲಿ ಬರೀ 2.5 ವರ್ಷಕ್ಕೆನೆ ಬೆದೆಗೆ ಬಂದು ಗರ್ಭ ಕಟ್ತಾ ಇದಾವೆ. ಸೊ ಆದ್ರೆ ನಮ್ಮಲ್ಲಿ ನಿರ್ವಹಣೆ ಕೊರತೆಯಿಂದ ಈ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಈಗ ಎಮ್ಮೆಗಳು ಆಕಳುಗಳು 2-3 ಸಲ ಇಳಿತವೆ, ಇಳಿದು ಕರುಗಳು ಆಗ್ತವೆ, ಹೈನುಗಾರಿಕೆ ಮಾಡ್ತಾರೆ, 3-4 ಕರು ಹಾಕಿದ ಮೇಲೆ ಅದು ಬರಡು ಬಿದ್ದ್ಬಿಡುತ್ತೆ, ಇದಕ್ಕೆ ಏನು ಕಾರಣಗಳನ್ನು ಕೊಡ್ತೀರಿ? ಒಂದು ಈಗ ಯಾವಾಗ್ಲೂ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ತಗೊಳ್ಬೇಕಾದ್ರೆ ಹಸು ಮತ್ತು ಎಮ್ಮೆಗಳನ್ನ ಕಡಿಮೆ ವಯಸ್ಸಿನ ದನಗಳನ್ನ ತಗೊಳ್ಳೋದ್ರ ಕಡೆ ಗಮನ ಹರಿಸ್ಬೇಕು ರೈತರು. ಅಂದ್ರೆ 1 ಸೂಲು ಅಥವಾ 2 ಸೂಲು ಮ್ಯಾಕ್ಸಿಮಮ್ ಆಗಿರ್ತಕ್ಕಂತಹ 1 ಕರು 2 ಕರು ಹಾಕಿರ್ತಕ್ಕಂತ ತಗೊಳ್ಬೇಕು. ಕೆಲವೊಮ್ಮೆ ಏನಾಗಿರುತ್ತೆ, 1 ಸೂಲು 2 ಸೂಲಿಗೆ 5-6 ವರ್ಷ ಆಗಿರ್ತಕ್ಕಂಥ ಸಾಧ್ಯತೆ ಇದೆ, ಅಂದ್ರೆ ಕಟ್ಟಬೇಕಾದ್ರೆ ಲೇಟ್ ಆಗಿರ್ಬೋದು. ಅದನ್ನು ಗುರುತು ಮಾಡ್ಕೊಳ್ಬೇಕು. ಅಲ್ಲಿನ ಆಧಾರದ ಮೇಲೆ ನಾವು ವಯಸ್ಸನ್ನು ಹೇಳ್ತೇವೆ. ಒಂದು ಜೊತೆ ಹಲ್ಲುಗಳು ಇದ್ರೆ 1.5 ವರ್ಷ, ಈ ತರ ಸಂಪೂರ್ಣ ಬಾಯಿಗೂಡಿದ್ರೆ 4.5 ವರ್ಷ, ಅದ್ರ ಮೇಲೆ ಅಲ್ಲಿನ ಸವೆತದ ಆಧಾರದ ಮೇಲೆ ಹೇಳ್ತೇವೆ. ಬಾಯಿಗೂಡಿದೆ ಅಂದ್ರೆ 4.5 ವರ್ಷ ಆಗಿದೆ ಒಂದು ಮಿಶ್ರತಳಿ ಹಸು ಉದಾಹರಣೆಗೆ, ಅದಿನ್ನು 1 ಕರು ಹಾಕಿದೆ ಅಂದ್ರೆ ಆಕ್ಚುಲಿ ಆ ಅವಧಿಗಾಗಲೇ ಅದು 2 ಕರು ಹಾಕ್ಬೇಕು. ಆದ್ರೆ ನೀವು ಬಾಯಿಗೂಡಿದ 1 ಕರುವನ್ನು ಹಾಕಿದ್ರೆ ತಗೊಂಡಿದ್ದೀರಾ, ಆಮೇಲೆ ನೀವು 4 ಕರು ತಗೊಂಡು ನಂತರ ಇದಾದ್ರೆ ಒಳ್ಳೆ ನೀವು ಅದರಿಂದ ಆದಾಯವನ್ನು ಪಡೆದಂಗೇನೆ. ಯಾಕೆಂದ್ರೆ ಒಂದು ವಯಸ್ಸಾದ ನಂತರ ಅವುಗಳ ಕಾರ್ಯಕ್ಷಮತೆ ಕಮ್ಮಿ ಆಗ್ತದೆ ಸಹಜವಾಗಿ. ವಯಸ್ಸಾದ ನಂತರ ಸುಮಾರು ನಾವು ಈಗ ನೋಡಿ, ಒಂದು 10 ವರ್ಷದ ಹಸು ಅಥವಾ ಎಮ್ಮೆಗಳಿಂದ 10-12 ವರ್ಷ ಆಯ್ತು, ನಾವು ಆ ಪ್ರಮಾಣದ ಫಲವಂತಿಕೆಯನ್ನು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಅದು ಮತ್ತೆ ಪೋಷಣೆ ಮೇಲೆ ನಿರ್ಧಾರ ಆಗುತ್ತೆ. ನಮ್ಮಲ್ಲಿ ಅನೇಕ ಹಸುಗಳು ಬಹಳ ಚೆನ್ನಾಗಿ ಸಾಕಾಣಿಕೆ ಮಾಡಿದಂತ ರೈತರುಗಳಲ್ಲಿ ನಾವು 15-16 ಕರುಗಳನ್ನ ಪಡೆದಿರೋದನ್ನ ನೋಡಿದ್ವಿ. ಅದು ಅಂದ್ರೆ ಆ ವಯಸ್ಸು ಅಷ್ಟೊತ್ತಿಗಾಗ್ಲೇ ಅವಾಗ 20 ವರ್ಷ ಅವುಗಳ ಆಯಸ್ಸೆ ಮುಗಿಯ ಸಂದರ್ಭ. ಅಂದ್ರೆ ಅದು ಪೋಷಣೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಕೊನೆಯದಾಗಿ ರೈತರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ, ಬರಡುತನ ನಿರ್ವಹಣೆಯನ್ನ ಮಾಡುವಂತ ಗಮನಿಸಬೇಕು? ಬರಡುತನ ಆಗ್ಲಿಕ್ಕೆ ಕಾರಣ ಕೆಲವೊಮ್ಮೆ ರೋಗಾಣುಗಳಿಂದನೂ ಬರಡುತನ ಆಗ್ತದೆ. ಹಾಗಾಗಿ ಸಾಮಾನ್ಯವಾಗಿ ಊರುಗಳಲ್ಲಿ ಹೊರಗೆ ಬಿಟ್ಟಾಗ ಯಾವುದೇ ಊರಿನಲ್ಲಿರ್ತಕ್ಕಂತ ಹೋರಿನೋ ಕೋಣನೋ ಕ್ರಾಸ್ ಮಾಡೋದ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ಬೇಕು. ಅದು ಬಹಳ ಮುಖ್ಯ. ಹಾಗೆ ಮಾಡೋದ್ರಿಂದ ಹೋರಿ ಏನಾದ್ರೂ ರೋಗಗ್ರಸ್ತ ಆಗಿದ್ರೆ ಅದ್ರ ಮೂಲಕ ಗರ್ಭಕೋಶ ಹಾಳಾಗ್ತಕ್ಕಂತ ಸೋಂಕಿಗೆ ಒಳಗಾಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಇದು ಸಹ ಬಂಜೆತನಕ್ಕೆ ಕಾರಣ ಆಗ್ಬಹುದು. ಹಾಗಾಗಿ ಕೃತಕ ಗರ್ಭಧಾರಣೆ ಮೂಲಕನೇ ಪಶು ಆಸ್ಪತ್ರೆಗಳಲ್ಲಿ ಇದು ಬಹಳ ಸಾಮಾನ್ಯವಾಗಿ ಮಾಡತಕ್ಕಂತ ಕೆಲಸ ಕೃತಕ ಗರ್ಭಧಾರಣೆ. ನಾವೆಲ್ಲ ಪಶು ಇಲಾಖೆಯವರು ಎಮ್ಮೆಯಿಂದ ಹೇಳ್ತಕ್ಕಂತ ಕೆಲಸ. ಹಾಗೇನೆ ಈಗ ರಾಷ್ಟ್ರೀಯ ಮಟ್ಟದಲ್ಲೂ ಈ ಕೃತಕ ಗರ್ಭಧಾರಣಾ ಒಂದು ಅಭಿಯಾನ ನಡೀತಾ ಇದೆ. ಹೌದು, ರಾಯಚೂರು ಜಿಲ್ಲೆ ನಮ್ಮ ಬಳ್ಳಾರಿ ಇಲ್ಲೆಲ್ಲ ಉಚಿತವಾಗಿನೆ ಕೃತಕ ಗರ್ಭಧಾರಣೆಯನ್ನು ಮಾಡ್ತಕ್ಕಂತ ಒಂದು ಯೋಜನೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಡೀತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ. ಇವುಗಳ ಅನುಕೂಲವನ್ನು ಪಡಿಬೇಕು. ಅಲ್ಲಿ ನಿಮಗೆ ಅಲ್ಲಿಂದ ಬರ್ತಕ್ಕ ಹುಟ್ಟತಕ್ಕಂತ ಕರುಗಳು ಶ್ರೇಷ್ಠವಾದಂತ ಕರುಗಳೇ ಸಿಗುತ್ತೆ. ಯಾಕೆಂದ್ರೆ ಅದರ ಗುಣಮಟ್ಟ, ತಂದೆ, ಅದರ ಪೆಡಿಗ್ರಿ ಅಂತ ಹೇಳ್ತೀವಿ ನಾವು, ಅದು ಉತ್ತಮವಾಗಿರ್ತಕ್ಕಂಥದ್ದನ್ನೇ ಆಯ್ಕೆ ಮಾಡಿರ್ತಾರೆ. ಮತ್ತೆ ಯಾವುದೇ ರೋಗ ರುಜಿನಿಗಳು ಇರೋದಿಲ್ಲ ಅನ್ನೋದು ಒಂದು. ಎರಡನೇದು ಬಹಳ ಮುಖ್ಯವಾಗಿ ರೈತರು ನಿರ್ವಹಣೆ, ಈ ಜಂತುನಾಶಕಗಳನ್ನ ಹಾಕಿಸ್ಕೊಳ್ತಕ್ಕಂಥದ್ದು, ಖನಿಜಗಳನ್ನು ಕೊಡೋದ್ರ ಜೊತೆಯಲ್ಲಿ ಗರ್ಭಕೋಶ ಯಾವಾಗ್ಲೂ ಗರ್ಭಕೋಶ ಮತ್ತು ಬೇರೆ ಅಂಗಾಂಗಗಳು ಕೆಲಸ ಮಾಡ್ತಾ ಇದಾವ ಅನ್ನೋದನ್ನ ತಜ್ಞ ವೈದ್ಯರನ್ನ ಭೇಟಿ ಮಾಡೋದು. ಅನೇಕ ವೇಳೆ ಇದು ಹಳ್ಳಿಗಳಲ್ಲಿ ಕೆಲಸರಿ ಆಗೋದಿಲ್ಲ. ಹಾಗಾಗಿ ನಿಮ್ಮ ಭಾಗದಲ್ಲಿರ್ತಕ್ಕಂತಹ ತಜ್ಞ ವೈದ್ಯರು ವೆಟರ್ನರಿಯನ್ನೇ ಕಲ್ತಿರ್ತಕ್ಕಂತಹ ವೈದ್ಯರು ಯಾರಿದ್ದಾರೆ ಅನ್ನೋದನ್ನು ಗುರುತಿಸಿಕೊಂಡು ಆ ರೀತಿ ಸಮಸ್ಯೆಗಳಿದ್ದಾಗ ಅವ್ರ ಮೂಲಕನೇ ಪರೀಕ್ಷೆ ಮಾಡಿಸ್ಕೋಬೇಕು. ಆಗಿದ್ದಾಗ ಮಾತ್ರ ಅವ್ರ ಅಂಡಾಶಯಗಳು ನಿಜವಾಗ್ಲು ಕೆಲಸ ಮಾಡ್ತಿದಾವ, ಜನನಾಂಗಗಳು ನಿಜವಾಗ್ಲು ಒಳ್ಳೆ ಬೆಳವಣಿಗೆ ಇದೆಯಾ ಅನ್ನೋದನ್ನ ನೋಡ್ತಾರೆ. ಕೆಲವೊಮ್ಮೆ ಯಾವಾಗ್ಲೂ ನಾವು ಕೃತಕ ಗರ್ಭಧಾರಣೆಯನ್ನ ಮಾಡಿಸಿದಾಗ ಒಂದು ಅಥವಾ ಎರಡಕ್ಕೆ ನಿಂತು ಬಿಡ್ಬೇಕದು, ಕಂಟಿನ್ಯೂಸ್ ಮೂರ್ ಸಾರಿ ಮಾಡಿಸಿದೀವಿ ಅದು ಗರ್ಭ ನಿಲ್ತಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ರಿಪೀಟ್ ಬ್ರೀಡರ್ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗಲೂ ತಕ್ಷಣಕ್ಕೆ ತಜ್ಞ ವೈದ್ಯರ ಅಗತ್ಯತೆ ಇರುತ್ತೆ. ಅನೇಕ ವೇಳೆ ಕೆಲವು ಹಾರ್ಮೋನ್ಗಳ ಇಂಬ್ಯಾಲೆನ್ಸ್, ಈ ಅಂಡಾಶಯನೇ ಒಂದು ನಿರ್ನಾಳ ಗ್ರಂಥಿ ಅಂತ ಕೆಲಸ ಮಾಡುತ್ತೆ. ಈ ಹಾರ್ಮೋನ್ಗಳ ಕೊರತೆನೂ ಸಹ ಈಗ ಬಂಜತನಕ್ಕೆ ಕಾರಣ ಆಗ್ಬಹುದು. ಇದಾಗೋದು ಮತ್ತೆ ಪೋಷಕಾಂಶಗಳ ಕೊರತೆ ಅನೇಕ ವೇಳೆ. ಹಾಗಾಗಿ ಈ ಹಾರ್ಮೋನ್ ಕೊರತೆ ಆಗಿದೆ ಅಂತ ಗೊತ್ತು ಮಾಡ್ಲಿಕ್ಕೆ ಮತ್ತೆ ತಜ್ಞ ವೈದ್ಯರಬೇಕು. ಮತ್ತೆ ಹಾರ್ಮೋನ್ಗಳನ್ನು ಹೇಗೆ ಬೇಕಾಗ ಬಳಸಬಾರ್ದು, ಅದು ತಜ್ಞ ವೈದ್ಯರ ಒಂದು ಸೂಪರ್ವಿಷನ್ ಅಲ್ಲೇ ಬಳಕೆ ಆಗ್ತಕ್ಕಂಥದ್ರ ಬಗ್ಗೆನೂ ಸಹ ಅವರು ಗಮನ ಹರಿಸಬೇಕು. ಬಹಳ ಮುಖ್ಯವಾಗಿ ರೈತರು ಅವ್ರ ಲೆವೆಲ್ ಅಲ್ಲಿ ಮಾಡಬೇಕಾದ್ದು, ದನಗಳಿಗೆ ಒಳ್ಳೆ ಹಸಿರು ಮೇವನ್ನು ಕೊಡಿ, ನಿಯಮಿತವಾಗಿ ದಾಣಿ ಮಿಶ್ರಣವನ್ನ ಸಮತೋಲನ ಆಹಾರವನ್ನ ಕೊಡಿ, ನಿಯಮಿತವಾಗಿ ಜಂತುನಾಶಕಗಳನ್ನ ಹಾಕಿಸ್ಕೊಳ್ತಕ್ಕಂಥದ್ದು, ಮತ್ತೆ ಬಹಳ ಮುಖ್ಯವಾಗಿ ಬೆದೆಯ ಲಕ್ಷಣಗಳೇನು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಕಟ್ಟಿಸ್ಬೇಕು ಬೆದೆಗೆ ಬಂದಾಗ. ಯಾವಾಗ್ಲೂ ಬೆದೆಯ ಲಕ್ಷಣಗಳಿಗೆ ನೋಡ್ತಾ ಇದಾರೆ ಅಂದ್ರೆ ಬೆದೆ ಫಸ್ಟ್ ಅದನ್ನ ಮೂರ್ ಭಾಗಗಳನ್ನ ವಿಂಗಡಿಸ್ತೀವಿ. ಎಂಟು ಎಂಟು ಎಂಟು ಗಂಟೆಗಳ ಕಾಲ, ಮೊದಲ ಎಂಟು ಗಂಟೆಗಳ ಕಾಲಕ್ಕೆ ಮಾಡಿಸೋದಕ್ಕಿಂತ ಎರಡನೇ ಎಂಟು ಗಂಟೆಗಳ ಕಾಲದಲ್ಲಿ, ಅಂದ್ರೆ ಬೆದೆಗೆ ಬಂದ 12 ತಾಸುಗಳ ನಂತರ ಮಾಡಿಸಿದ್ರೆ ಬೆದೆ ನಿಲ್ಲುವ ಸಾಧ್ಯತೆಗಳು ಜಾಸ್ತಿ. ಸೊ ಇದನ್ನು ಸಹ ಅವರು ಅರ್ಥಕೊಳ್ಬೇಕು. ಬೆದೆಯ ಲಕ್ಷಣಗಳನ್ನು ಗುರುತಿಸೋದು ಸಹ ಹೈನುಗಾರನ ಬಹಳ ಮುಖ್ಯವಾದಂತ ಕರ್ತವ್ಯ. ಹಾಗಿದ್ರೆ ಮಾತ್ರ ಈ ಬಂಜತ, ಈ ಕೆಲವು ಸರಿ ಇದನ್ನ ಮಾಡದೇ ಇರೋದ್ರಿಂದಾನೇ ಬಂಜತನ ಕಾರಣ ಆಗಿರೋದನ್ನ ಸರಿಯಾದ ವೇಳೆಯಲ್ಲಿ ಕಟ್ಟಿಸಲ್ಲ, ಅದಕ್ಕೆ ಮತ್ತೆ ಮುಂದುವರಿಯುತ್ತೆ. ಆಮೇಲೆ ಈಗ ಲೋಳೆ ಬರುತ್ತಲ್ಲ ಬೆದೆಗೆ ಬಂದ, ಅದು ಟ್ರಾನ್ಸ್ಪರೆಂಟ್ ಆಗಿದ್ಯಾ ಅಂದ್ರೆ ಪಾರದರ್ಶಕವಾಗಿದ್ಯಾ, ಯಾವ್ದೇ ಕೀವಿಲ್ವಾ ಇದನ್ನ ಗಮನಿಸಬೇಕು. ಕೀವು ತುಂಬಾ ದೊಡ್ಡ ಮಟ್ಟದ ಕೀವು ಇರಬಾರದು. ಆ ಲೋಳೆಯಲ್ಲಿ ಸ್ವಲ್ಪ ಎಲ್ಲೋ ಒಂದು ಕೀವಿನ ಕಣ ಕಂಡ್ರು ತಕ್ಷಣಕ್ಕೆ ಅದ್ರ ವೈದ್ಯರಿಗೆ ಹೇಳಬೇಕು. ನಾವು ಕೆಲವೊಮ್ಮೆ ಕೃತಕ ಗರ್ಭಧಾರಣೆ ಮಾಡಿದ್ರ ಜೊತೆಯಲ್ಲೇ ಕೆಲವು ಪ್ರತಿಜೈವಿಕಗಳನ್ನ ಆಂಟಿಬಯೋಟಿಕ್ ಗಳನ್ನ ಗರ್ಭಕೋಶಕ್ಕೆ ಹಾಕ್ತೀವಿ. ಸೊ ಇದನ್ನು ಮಾಡೋದ್ರಿಂದನೂ ಗರ್ಭ ಧರಿಸುವ ಅನೇಕ ಸತ್ತದ 30% ಕೇಸ್ಗಳನ್ನ ಈ ತರ ನಾವು ಟ್ರೀಟ್ ಮಾಡ್ತೀವಿ. ಅಂದ್ರೆ ರೈತ ಪ್ರತಿಯೊಂದು ಗಮನಿಸಬೇಕು. ಯಾವಾಗಲೂ ಈ ರೀತಿಯ ಬಂಜೆತನದ ಸಮಸ್ಯೆಗಳಿದ್ದಾಗ ಒಂದ್ ರೈತ ಒಂದ್ ಸಣ್ಣ ಬುಕ್ ಇಟ್ಕೋಬೇಕು. ರೈತ ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ಡೇಟ್ ಹಾಕ್ಸಿ ಯಾವತ್ತು ಏನ್ ಕೊಟ್ಟಿದ್ರಿ ಅನ್ನೋದನ್ನ ಮಾಡಿದ್ರೆ ವೈದ್ಯರಿಗೂ ಸಹ ಹಿಂದೆ ನಾನು ಏನ್ ಮಾಡಿದ್ದೆ, ಈಗ ಏನ್ ಬದಲಾವಣೆಗಳಾಗಿದೆ, ಇನ್ ಮುಂದೆ ಏನ್ ಚಿಕಿತ್ಸೆ ಮಾಡ್ಲಿಕ್ಕೆ ಅನುಕೂಲ ಅನ್ನೋದನ್ನ ನೋಡ್ಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಅಂದ್ರೆ ವ್ಯವಸ್ಥಿತವಾದಂತಹ ಒಂದು ನಾವು ಮಾಡ್ಕೊಳ್ತಾ ಹೋದ್ರೆ, ಪ್ರತಿಯೊಂದು ಬರೆದಿಟ್ಕೊಳ್ಳೋದು ಇಂಥದ್ದು ಅದನ್ನೆಲ್ಲ ಸುಲಭವಾಗಿ ಬಂಜೆತನವನ್ನು ನಿವಾರಣೆ ಮಾಡುವುದು. ಸಾಮಾನ್ಯವಾಗಿ ಇದು ಯಾವಾಗ್ಲೂ ತಾತ್ಕಾಲಿಕ ಬಂಜೆತನ ಇರುತ್ತೆ, ಕಾಯಂ ಬಂಜೆತನ ಕಡಿಮೆ. ಅದು ಕೆಲವು ಸರಿ ಸೋಂಕು ಜಾಸ್ತಿ ಆಗಿ ಈ ಡಿಂಬನಾಳ ಅಂತ ಇರ್ತದೆ ಅಂಡಾಣು ವಾಹಕಗಳು, ಅವುಗಳ ಬ್ಲಾಕ್ ಆದ್ರೆ ಕಾಯಂ ಬಂಜೆತನ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ರೀತಿ ಸಮಸ್ಯೆಗಳು ಕಡಿಮೆ ಇರ್ತವೆ, ತಾತ್ಕಾಲಿಕನೇ ಜಾಸ್ತಿ. ಈ ಯಾವ್ದು ತಾತ್ಕಾಲಿಕ ಈ ಸಮಸ್ಯೆಗಳು ಏನಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ರೆ ಸುಲಭವಾಗಿ ಬಂಜೆತನ ಹೋಗಲಾಡಿಸ್ಲಿಕ್ಕೆ ರೈತರ ಸಾಧ್ಯತೆ. ಒಳ್ಳೇದು ಡಾಕ್ಟರ್ ಬಿ ಕೆ ರಮೇಶ್ ಅವರು, ಇದುವರೆಗೆ ಈ ರಾಸುಗಳಲ್ಲಿ ಬಂಜೆತನ ನಿರ್ವಹಣೆಯನ್ನ ಹೇಗ್ ಮಾಡಬೇಕು, ಯಾವ ರೀತಿ ಪೋಷಣೆಯನ್ನ ಒದಗಿಸಬೇಕಾಗತ್ತೆ ರಾಸುಗಳಿಗೆ ಅಂತಕ್ಕಂತ ವಿಚಾರವನ್ನ ಹಂಚಿಕೊಂಡ್ರೆ ರೈತ ಬಾಂಧವರು ಇಂತ ವಿಚಾರವನ್ನ ಗಮನಿಸಲಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ತಮಗೆ ಎಲ್ಲ ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಮತ್ತು ತಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ, ಇದುವರೆಗೂ ರಾಸುಗಳ ಬಂಜೆತನಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತಿ ಅವರು. ಓಹೋಹೋ, ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011999. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಾಂಧವರೇ ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ ದಿನಾಂಕ 18/8/2021 ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲವು ಕಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಸರಿಸುಮಾರು 4 mm ಮಳೆಯಾಗುವ ಸಾಧ್ಯತೆ ಇದೆ ಗರಿಷ್ಠ ಉಷ್ಣಾಂಶ 28 ಹಾಗೂ ಕನಿಷ್ಠ 23 ಸೆಂಟಿಗ್ರೇಡ್ ಇರುವುದು ಗರಿಷ್ಠ ಆರ್ದ್ರತೆಯು 91% ಕನಿಷ್ಠ ಆರ್ದ್ರತೆಯ ಪ್ರಮಾಣ 78% ಇರುವ ಸಾಧ್ಯತೆ ಇದೆ ಗಾಳಿಯ ವೇಗ ಪ್ರತಿ ಗಂಟೆಗೆ 2 km ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳಂದು ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿವೆ ಈ ಮಳೆಯ ನೀರನ್ನು ಪೋಲಾಗದಂತೆ ಸಂರಕ್ಷಿಸಲಿಕ್ಕೆ ಅಂತರ್ ಬೇಸಾಯ ಮತ್ತು ಕಸದ ಹೊದಿಕೆ ಮಾಡಬೇಕು ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದ ಮಾವು ಸೀತಾಫಲ ಸಪ್ಕುಟ ಮತ್ತು ಪೇರ್ಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಹರಿಸಬೇಕು ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲಿಕ್ಕೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಿ ಇನ್ನು ಮೆಣಸಿನಕಾಯಿ ಬೆಳೆಯಲ್ಲಿ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾಂಬ್ರೆಡಾಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 cm ಕುಡಿ ಚಿವುಟುವುದು ಹಾಗೂ 10 ಗ್ರಾಂ 19:19:19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚುತ್ತದೆ ಹತ್ತಿ ಬಿತ್ತಿದ 25-30 ದಿನಗಳಲ್ಲಿ 1 ಸಾರಿ ಕೈಗಳೆ ಅಥವಾ ಅಂತರ್ ಬೇಸಾಯ ಅಥವಾ ಅಗಲವಾದ ಎಲೆಯ ಕಳೆ ಇದ್ರೆ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ 10 EC ಅಥವಾ ಹುಲ್ಲು ಜಾತಿಯ ಕಳೆ ಇದ್ರೆ 300 ಮಿಲಿಲೀಟರ್ ಕ್ವಿಜಲೋಫಾಪ್ ಇಥೈಲ್ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪೂಜಿ ಕೀಟದ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಪ್ರೊವೆಹ್ರೋಫಾಸ್ 50 EC ಅಥವಾ 0.075 mL ಪ್ಲೊಂಬೆಡಾ ಯಾರ್ಡ್ ಮೈಡ್ 39.35 SC ಅಥವಾ 0.12 mL ಸ್ಟೈನೋಸಾರ್ಡ್ 45 SC ಅಥವಾ 1 mL ಮೊನೋಕ್ರೋಟೋಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆ ಮಾಡಿ ಇನ್ನು ಸೂರ್ಯಕಾಂತಿ ಬಿತ್ತನೆ ಮಾಡಿದ್ದಲ್ಲಿ ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ರಸಗೊಬ್ಬರದ ಜೊತೆಗೆ 4 kg ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಬಳಸಬೇಕು ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 425 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು. ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 100 2119. ರೈತ ಬಾಂಧವರೇ, ಈಗ ಕೇಳಿ ಲಿಂಗಸ್ಕೂರು ತಾಲೂಕಿನ ಈಚನಾಳ್ ಗ್ರಾಮದ ಗದ್ದೆಪ್ಪ ಕನ್ನಾಳ್ ಹಾಗೂ ತಂಡದವರಿಂದ ತತ್ವ ಪದಗಳನ್ನು. ಗಂಡ